444.44 ಮೀಟರ್ ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:30:16 ಸೋಲು ಅನ್ನುವುದನ್ನು ನಾವು ಪ್ರಗತಿಯ ಹಾದಿಯಲ್ಲಿದ್ದೇವೆ ಅನ್ನುವುದರ ಸೂಚನೆ. ಸೋಲನ್ನೇ ಇಂಧನವನ್ನಾಗಿಸಿಕೊಂಡು ತಾಳ್ಮೆ ಬೆಳೆಸಿಕೊಂಡು ಮುಂದೆ ಸಾಗೋಣ. ಹಿತ ನುಡಿ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜು ಗುಬ್ಬಿ ಮಾಡುವ ಮುಸ್ಸಂಜೆಯ ನಮಸ್ಕಾರ. ಕೆಳಗರೆ ಈಗ ಕಾರ್ಯಕ್ರಮ ಚಿತ್ರಗೀತೆಗಳು. ಈ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆರಂಭಕ್ಕೆ ಕೇಳೋಣ ಗಂಡನ ಮನೆ ಚಿತ್ರದ ಗೀತೆ. ಹಾಡಿದ್ದಾರೆ ನಂದಿತಾ, ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು. ಸಾಹಿತ್ಯ ಎಸ್ ಮಹೇಂದ್ರ, ಸಂಗೀತ ವಿ ಮನೋಹರ್. ಮಲ್ಲ

ಸಂತೋಷ ಅಂದರೆ ಗೊತ್ತ, ಬಾಯಿಲಿ ಹೇಳುವೆ ಅರ್ಥ, ಅದು ನಮ್ಮ ಅಂಗೈಲಿದೆ. ಒಬ್ಬರ ಮನಸ್ಸಿನಿಂದ ಒಬ್ಬೊಬ್ಬರು ಮನಸ್ಸನ್ನಿಟ್ಟು ಈ ಜೇನು ಗೂಡಾಗಿದೆ. ತಿರುಗಿ ತಿರುಗಿದರು ಕಾಲದ ಗಡಿಯಾರ, ಕೊನೆವರೆಗೂ ಉಳಿಯೋದೇ ನಮ್ಮಿ ಸಂಸಾರ. ಹೇ ಭೂಮಿಯ ಕಡೆ ತಿರುಗು, ಎಲ್ಲೆಲ್ಲೂ ನಮ್ಮ ಸಂಭ್ರಮ. ಚುಕ್ಕಿ ಚುಕ್ಕಿ ಚುಕ್ಕಿ ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಆಸೆಗೊಂದು ತುತ್ತು, ಒತ್ತಾಸೆಗೊಂದು ತುತ್ತು, ಅದುವೇ ನಮ್ಮ ಸ್ವತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ, ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಆ ಮೋಡದಿಂದ ಭೂಮಿಗೊಂದು ಮಿಂಚು ಬಂದಿತ, ಈ ಕಂಗಳಿಂದ ಪ್ರೇಮಿಗೆ ಮಿಂಚಂಚೆ ಬಂದಿದ ನನ್ನೆದೆಯಲಿ ಈ ಪ್ರೀತಿ ಸಂಗೀತ ನಿನ್ನೆದೆಯಲಿ ತುಸು ಜಾಗ ಸಿಕ್ಕಿತ ನನ್ನೆದೆಯಲಿ ಈ ಪ್ರೀತಿ ಸಂಗೀತ ನಿನ್ನೆದೆಯಲಿ ತುಸು ಜಾಗ ಸಿಕ್ಕಿತ. ಕೆಳಗರೆ ನೀವು ಆಲಿಸಿದ ಈ ಗೀತೆ ಆಶೀರ್ವಾದ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ವಿ ಮನೋಹರ್, ಗಾಯಕರು ದೀಪಕ್. ಆತ್ಮೀಯ ಕೆಳಗರೆ ಮೀಡಿಯಂ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಕ್ಷೇತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 5:46:28. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಫಸ್ಟ್ ಲವ್ ಚಿತ್ರದ ಗೀತೆ. ಹಾಡಿದ್ದಾರೆ ಕಾರ್ತಿಕ್ ಹಾಗೂ ಪಲಕ್ ಮುಚಾಲ್. ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ಶ್ರೀಧರ್ವಿ ಸಂಭ್ರಮ್. ಕಾಣೆಯಾಗಿ ಹೋದೆ ನಾನು ನಿನ್ನ ಗುಂಗಲ್ಲಿ ನನ್ನಡೇ ನಿನ್ನಡೇ ನಾನೆಂದು ನಿನ್ನೊಡೇ ಹೊಸ ಯೋಚನೆ ಸಿಹಿ ಸೂಚನೆ ಕಲ್ಪನೆ ಮೀರಿದ ಸುಂದರ ಯಾತನೆ ನಿನ್ನ ಚೆಲುವಲ್ಲಿ ನಿನ್ನ ಒಲವಲ್ಲಿ ಆತ್ಮೀಯರೇ, ಕಾರ್ತಿಕ್ ಹಾಗೂ ಪಲಕ್ ಮುಚ್ಚಾಲ್ ಅವರ ಧ್ವನಿಗಳಲ್ಲಿ ಫಸ್ಟ್ ಲವ್ ಚಿತ್ರದ ಗೀತೆಯನ್ನು ಕೇಳಿದ್ರೆ. ಏನು ಮುಂದೆ ಕೇಳೋಣ, ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಕೂಲಿರಾಜ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ. ಯಾರಿವನ್ಯಾರಿವನ್ಯಾರಿವನು ಸೂಚಿ ಮನೆಯ ಕಣ್ಣೋನು, ಯಾರಿವನ್ಯಾರಿವನ್ಯಾರಿವನು ಸುಂದರ ಪುರುಷರ ಕುಲದೋನು, ಡಿಂಗಿರಂಗ ಮನಸ್ಸಿನ ಮದುವೆ ಮಂಟಪದಾಗಿ ಚಿಕ್ಕೊಳ್ಳುತ್ತಿರುವೆ. ಡಿಂಗಿರಂಗ ಡಿಂಗಿರಂಗ ತಿಂಗಿರಂಗ ತಿಂಗಿರಂಗ ತಿಂಗಿರಂಗ ತಿಂಗಿರಂಗ ತಿಂಗಿರಂಗ ತಿಂಗಿರಂಗ ರಂಗ ನಿನ್ನ ಅಂತರಂಗ ತಿಂಗಿರಂಗ ತಿಂಗಿರಂಗ ಯಾರು ಈ ಹೈದ ಪ್ರೀತಿ ಮಾಡಬಹುದ ಹೈದನ ಹೃದಯ ಕಾಲಿರಬಹುದ. ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಕೂಲಿರಾಜ ಚಿತ್ರದ ಗೀತೆಯನ್ನು ಕೇಳಿದರೆ ಆದ್ಮೇಲೆ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಜಯನ್ ಕೈಕಿಣಿ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಶ್ರೀ ಮುರಳಿ, ಚಿತ್ರ ಮಹರ್ಷಿ, ಗಾಯಕರು ನಂದಿತಾ ಹಾಗೂ ಕುನಾಲ್ ಗಂಜ್ವಾಲ. ಆತ್ಮೀಯರೇ, ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನು ಕೇಳಿದರೆ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು. ಆಕಾಶವಾಣಿ ಭದ್ರಾವತಿ ಜಯ ಮತ್ತು ಸುಷ್ಮಾ